ಮಾಡಿಕೊಳ್ತಾನೆ. ಕಲ್ಪಂತೇಹ ಅಸ್ಮೈ ಲೋಕಾಹ ಬುದ್ಧಾಶ್ಚ ಅಮೃತಾಶ್ಚ. ಅವನಿಗೆ ಈ ಬುದ್ಧ ಮುಖವಾಗಿ ಮತ್ತು ಅಧೋಮುಖವಾಗಿರತಕ್ಕಂತಹ ಲೋಕಗಳಲ್ಲಿ ತುಂಬಿರತಕ್ಕಂತಹ ಪಂಚರೂಪಿ ಲೋಕಾಹ ಅಂದ್ರೆ ಲೋಕಗಳಲ್ಲ, ಲೋಕಗಳಲ್ಲಿ ತುಂಬಿರತಕ್ಕಂತಹ ಪಂಚರೂಪಿಯಾದ ಭಗವಂತ ಕಲ್ಪಂತೆ, ಭಗವಂತನ ಪಂಚರೂಪಗಳು ಲೋಕಾಹ ಅಸ್ಮೈ ಕಲ್ಪಂತೆ. ಇವನಿಗೆ ಬೇಕಾದ ಅಭಿಷ್ಟವನ್ನು ಕೊಡ್ತವೆ. ಕಲ್ಪಂತೇ ಅಸ್ಮೈ ಲೋಕಾಹ ಬುದ್ಧಾಶ್ಚ ಅವೃತ್ತಾಶ್ಚ ಏತ್ತೇವಂ ವಿದ್ವಾನ್ ಲೋಕೇಶು ಪಂಚವಿಧಂ ಸಾಮ ಉಪಾಸತೆ. ಇದಾದ್ಮೇಲೆ ಕೃಷ್ಣವು ಪಂಚವಿಧಂ ಸಾಮ ಉಪಾಸಿತ. ಈ ಲೋಕಗಳಿಗೆ ಸಂಯೋಜಕ ಶಕ್ತಿಯಾಗಿ ನಮಗೆ ಬದುಕನ್ನು ಕೊಡತಕ್ಕಂಥ ಎರಡನೇ ಆಸ್ಪೆಕ್ಟ್ ಮಳೆ. ಮಳೆ ಇಲ್ಲದೆ ಇದ್ರೆ ಬದುಕೇ ಇಲ್ಲ, ಭೂಮಿಗೆ ಅಸ್ತಿತ್ವವೇ ಇಲ್ಲ. ಆದ್ರಿಂದ ಕೃಷ್ಣವು ಪಂಚವಿಧಂ ಸಾಮ ಉಪಾಸಿತ. ಮಳೆಯಲ್ಲಿ ಇರತಕ್ಕಂಥ ಭಗವಂತನ ಐದು ರೂಪಗಳನ್ನ ಸಾಮದ ಐದು ಭಕ್ತಿಗಳಲ್ಲಿ ಉಪಾಸನೆ ಮಾಡ. ಹಾಗೆ ಪುರೋವಾತೋ ಹಿಂಕಾರ ಮೇಘೋ ಜಾಯತೆ ಸಪ್ರಸ್ತಾವ ವರ್ಷತಿ ಸ ಉದ್ಗೀತ ವಿದ್ಯೋತತೆ ಸ್ತರಯತಿ ಸ ಪ್ರತಿಹಾರ ಉದ್ಗ್ರಹಣಾತಿ ತನ್ನಿಧನ. ಮಳೆಯ ಐದು ಆಸ್ಪೆಕ್ಟ್ಗಳು. ಮೊದಲು ಮಳೆ ಬರುವ ಮುಂಚೆ ಗಾಳಿ ವಿಶ್ಲೇಷಿತವಾಗಬೇಕು. ಗಾಳಿಯಲ್ಲಿ ಎಲ್ಲೆಲ್ಲೋ ಇರತಕ್ಕ ಮೋಡಗಳು ಒಟ್ಟಾಗಿ ಗಾಳಿಯ ಸಂಘರ್ಷದಿಂದ ಈಗ ಮಳೆ ಬರುತ್ತೆ ಅಂತ ಹೇಳ್ಬೋದು. ಅಥವಾ ಗಾಳಿ ಬೀಸಿದ್ರೆ ಮೋಡ ಎಲ್ಲ ಚರಿ ಎಲ್ಲ ಹೋಗಿದ್ದು ಮಳೆ ಬರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಗಾಳಿ ಮೋಡವನ್ನು ಎಲ್ಲಿ ಕೊಂಡೋಗುತ್ತೋ ಅಲ್ಲಿ ಮಳೆ ಸುರಿಯುತ್ತೆ. ಅದರಿಂದ ಮೊದಲು ಗಾಳಿ ಎನ್ನುವುದು ಮೋಡಗಳನ್ನ ಸಂಯೋಜನೆ ಮಾಡಿ ಎಲ್ಲಿ ಕುದುರಬೇಕೋ ಮಳೆ ಅಲ್ಲಿಗೆ ಅದನ್ನು ಕೊಂಡು ಹೋಗಿ ಮೋಡಗಳನ್ನು ಒಟ್ಟಾಗಿಸ್ತಕ್ಕಂಥದ್ದು ಪುರೋವಾತ. ಪುರೋವಾತ ಅಂದ್ರೆ ಮಳೆಗಿಂತ ಮೊದಲು ಬರತಕ್ಕ ಗಾಳಿ. ಪುರೋವಾತ ಹಿಂಕಾರ ಅದೇ ತಾನೇ ಪ್ರಾರಂಭ. ಹೀಗೆ ಸಾಮವೇದದಲ್ಲಿ ಹಿಂಕಾರ ಪ್ರಾರಂಭವೋ ಹಾಗೆ ಮಳೆಗೆ ಮೊದಲು ಗಾಳಿ ಮತ್ತು ಮೋಡವನ್ನು ಕೊಂಡೋಯ್ತು ಆ ಕಡೆ ಎಲ್ಲೋ ಅಲ್ಲಿ ಮಳೆಯಾಗಿರಬೇಕು ಅಂತ ಪುರೋವಾತ. ಅದು ಮೊದಲನೇದ್ದು. ಆ ಪುರೋವಾತದಲ್ಲಿ ಇರತಕ್ಕಂಥ ಭಗವಂತನರು ಬಹಿಂದ ಹಾಗೆ ಪ್ರತಿಯೊಂದ. ಆಮೇಲೆ ಪುರೋವಾತ ಆದ್ಮೇಲೆ ಏನಾಯ್ತು? ಪುರೋವಾತ ಆದ್ಮೇಲೆ ಮೇಘೋಜ ಆಯ್ತು. ಮೇಘಗಳೆಲ್ಲ ಮಳೆಗೆ ಒಟ್ಟೆಸ್ತಾವೆ, ಜಾಯತೆ ಅಂದ್ರೆ ಸಂಕಟಗಳಾಗ್ತವೆ, ಒಟ್ಟಿಗೆ ಸೇರ್ತವೆ. ಅದು ಎರಡನೇ ಸ್ಟೇಜ್. ಸಹ ಪ್ರಸ್ತಾವ ಪ್ರಸ್ತಾವದಲ್ಲಿ ಇರತಕ್ಕಂಥ ವಾಸುದೇವ ಆ ಒಟ್ಟಿಗೆ ಒಟ್ಟು ಕೂಡಿರತಕ್ಕಂಥ ಸಂಹತವಾಗಿರತಕ್ಕ ಮಳೆ ಸುರಿಯಲಿಕ್ಕೆ ಸಿದ್ಧವಾಗಿರತಕ್ಕ ಕರಿ ಮೋಡಗಳಲ್ಲಿ ವಾಸುದೇವ. ವರ್ಷದಿ ಸೀತ ಮಳೆ ಸುರಿಯಲು ಶುರುವಾಯಿತು. ಧಾರಾಕಾರವಾಗಿ ಸುರಿಯುವ ಮಳೆಯಲ್ಲಿ ನಾರಾಯಣ ರೂಪ. ಆಮೇಲೆ ವಿದ್ಯೋತತೆ ಸ್ತರಯತಿ ನೀರು ಕಮ್ಮಿಯಾದಾಗ ಯಾವಾಗಲೂ ಹಿಂಗಾರಿನಲ್ಲಿ ಸಿಡಿಲು ಮತ್ತು ಹೆಚ್ಚು ಜಾಸ್ತಿ. ಮಳೆಗಾಲದ ಪ್ರಾರಂಭದಲ್ಲಿ ಕಡಿಮೆ ಇಲ್ಲ ಅಂತಲ್ಲ ಬರ್ತಾವೆ, ಆದರೆ ಯಾವಾಗಲೂ ಹಿಂಗಾರು ಮಳೆಯಲ್ಲಿ ಸಿಡಿಲು ಮಿಂಚು ಜಾಸ್ತಿ. ಅಂದ್ರೆ ಮಳೆಯ ನೀರಿನ ಅಂಶ ಕಮ್ಮಿಯಾದಾಗ ಒಳಗಿನಿಂದ ಸಂಘರ್ಷ ಜಾಸ್ತಿ ಆದಾಗ ಅದರಲ್ಲಿ ಮಿಂಚು ಮತ್ತು ಸಿಡಿಲು, ಸಂಘರ್ಷದಿಂದ ಮಿಂಚು ಹೇಳುತ್ತೆ ಮತ್ತು ಸಿಡಿಲು. ಅದರಿಂದ ವಿದ್ಯೋತತೆ ಸ್ತನಯತಿ. ವಿದ್ಯೋತತೆ ಅಂದ್ರೆ ಮಿಂಚುತ್ತೆ, ಸ್ತನಯತಿ ಉಡುಗುತ್ತೆ. ಈ ಮಿಂಚು ಉಡುಗುಗಳ ಏನು ಕ್ರಿಯೆ ಇದೆ ಅದರಲ್ಲಿ ಸಪ್ರತಿಹಾರ ಪ್ರತಿಹಾರ ವಚ್ಚನಾಗಿರತಕ್ಕಂಥ ಭಗವಂತ ಅನಿರುದ್ಧ ಇದ್ದಾರೆ. ಉದ್ಗ್ರಹಣ ಆಗಿ ಮಳೆ ನಿಂತು ಹೋಯಿತು. ವಿಡ್ರಾವಲ್ ಆಫ್ ಲೀವ್, ಮಳೆ ನಿಂತು ಹೋಯಿತು, ಆಕಾಶ ಸ್ವಚ್ಛವಾಯಿತು, ಮೋಡವೇ ಇಲ್ಲ. ಇದು ಒಂದು ವಿಚಿತ್ರ ಬೇಕಾದ್ರೆ ಆಕಾಶದಲ್ಲಿ ಕೆಳದಲ್ಲಿ ನೀರಿದೆ, ಆಕಾಶದಲ್ಲಿ ಸೂರ್ಯನ ಶಾಖ ಇದೆ. ಸೂರ್ಯನ ಶಾಖಕ್ಕೆ ನೀರು ಆವಿಯಾದ ಮೇಲೆ ಹೋಗಿ 12 ತಿಂಗಳು ಹೋಗ್ಬೇಕು, ಮಳೆಗಾಲ ಮಾತ್ರ ಹೋಗುದೇನು. ಸೂರ್ಯನ ಶಾಖ ಯಾವಾಗಲೂ ನೀರು ಆವಿಯಾದ ಮೇಲೆ ಹೋಗ್ಬೇಕು, ಮಳೆ ಬರ್ತಾಗಬೇಕು. ಹಾಗಾಗುವುದಿಲ್ಲ. ಕೆಲವು ಸಮಯದಲ್ಲಿ ಮಳೆ ಸೆಕೆ ಏನಾದರೂ ಮೋಡ ನಿರ್ಮಾಣ ಆಗುವುದಿಲ್ಲ. ಕೆಲವು ಸಮಯದಲ್ಲಿ ಮೋಡಗಳು ನಿರ್ಮಾಣ ಆಗ್ತವೆ, ಕೆಲವು ಸಮಯದಲ್ಲಿ ಮೋಡಗಳು ನಿರ್ಮಾಣ ಆದರೂ ಮಳೆಯಾಗಿ ಸುರಿಯುವುದಿಲ್ಲ. ಈ ವ್ಯವಸ್ಥೆಗೆ ಕಾರಣವಾಗಿ ಭಗವಂತನ ರೂಪಗಳಿವೆ. ಅದು ಉದ್ಗ್ರಹಣಾದಿ. ಆಮೇಲೆ ಸೂರ್ಯ ಆಕಾಶದ ಹಾಗೆ ಉರಿತಾ ಇದ್ದಾನೆ, ನೆಲದಲ್ಲಿ ಹಾಗೆಯ ನೀರಿದೆ. ಆದರೆ ನೀರು ಆವಿಯಾಗಿ ಹೋಗಿ ಮೋಡ ಆಗುವುದಿಲ್ಲ. ಶರತ್ ಋತು ಪ್ರಾರಂಭ ಆಗೋಯ್ತು, ಮಳೆ ಮುಗಿದ ತಕ್ಷಣ ಆಕಾಶ ಸ್ವಚ್ಛವಾಯಿತು, ನೋ ಕ್ಲೌಡ್ಸ್ ಎಟ್ ಆಲ್. ಏನಿದು? ಓಹೋ, ಇದು ಸಂಘರ್ಷಣದ ಕೆಲಸ. ಉದ್ಗ್ರಹಣಾದಿ ತನ್ನ ನಿಧನ ಸಂಘರ್ಷಣ ಮೋಡ ಮೇಲಕ್ಕೆ ಬರದಾಗ ಮಾಡಿಬಿಟ್ಟ. ಹಾಗಾದ್ರೆ ಗಾಳಿ ಮೋಡ ಮೇಲಕ್ಕೆ ಬಂದು ಆವಿಯಾಗಿ ಅದು ಗಾಳಿಯಲ್ಲಿ ಸಂಘರ್ಷ ಉಂಟಾಗಿ ಮಳೆ ಸುರಿಬೇಕಾಗಿದ್ದರೆ ಮೊದಲು ಪ್ರತಿಯುಮ್ರ ಗಾಳಿಯಾಗಿ ಬೀಸಬೇಕು, ಆಮೇಲೆ ಮೋಡಗಳು ಒಟ್ಟೈಸಬೇಕು. ಅದು ವಾಸುದೇವನ ಕೆಲಸ. ವಾಸುದೇವ ರೂಪದಿಂದ ಸಂಘಾತದಲ್ಲಿ ಇರ್ತಾರೆ, ಮಳೆ ಸುರಿಬೇಕು. ಆ ಸುರಿಯುವ ಮಳೆಯ ಕ್ರಿಯೆಯಲ್ಲಿ ನಾರಾಯಣ ಇದ್ದಾರೆ. ಆಮೇಲೆ ಉಡುಗು ಸುಜಿಲು ಅದು ನಿರುದ್ಧ. ಆಮೇಲೆ ನಿಂತು ಹೋಯ್ತು ಮಳೆ, ಸಂಘರ್ಷಣ. ಹೀಗೆ ಐದು ಕ್ರಿಯೆಗಳಿದೆ ಮಳೆಯಲ್ಲಿ. ತನ್ನಿಧನ ಇದೆಷ್ಟು ಪಂಚರೂಪಿಯಾದ ಭಗವಂತ, ಪಂಚಸಾಮಗಳಲ್ಲಿ ಪ್ರತಿಪಾದನಾದ ಭಗವಂತನೇ. ಕೆಳಗಿನ ಪಂಚರೂಪಗಳಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಹೀಗೆ ತಿಳ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅವನು ವರ್ಷ ದಿಹಾಸ್ಮೈ ವರ್ಷ ಯತಿಹ ಏದ ದೇವಂ ವಿದ್ವಾನ್ ದೃಷ್ಟೌ ಪಂಚವಿಧಂ ಸಾಮ ಉಪಾಸತೆ. ಹೀಗೆ ಸಾಮದ ಪಂಚಭಕ್ತಿಗಳಿಂದ ಪ್ರತಿಪಾದ್ಯನಾದ ಪಂಚರೂಪದನಾದ ನಾರಾಯಣ ಮಳೆಯ ಪಂಚ ಅವಸ್ಥೆಗಳಲ್ಲಿ ಇದ್ದಾನೆ ಅಂತ ತಿಳ್ಕೊಂಡ್ರೆ ಅಸ್ಮೈ ವರ್ಷತಿ ಅವನು ಅಂಥ ಜ್ಞಾನಿ ಇದ್ದ ಜಾಗದಲ್ಲಿ ಮಳೆ ಸುರಿಯುತ್ತೆ. ವಿಶೇಷದಿಂದ ಬಂದ ತಕ್ಷಣ ಮಳೆ ಆಯಿತು ಅಂತ ಹೇಳ್ತೇವಲ್ಲ, ಇದು ಇಂಥ ವೃಷ್ಟಿಯಲ್ಲಿರತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡಿದರೆ ಅಂಥ ಜ್ಞಾನಿ ಹೋದಲ್ಲಿ ಮಳೆ ಸುರಿಯಿತು ಅಂದ್ರೆ ಮಳೆ ಸುರಿಯುತ್ತೆ, ಮಳೆ ಬೇಕು ಅಂತ ಬಯಸಿದ್ರೆ ಅಯ್ಯೋ ಮಳೆ ಜಾಸ್ತಿ ಆಗಿದೆ ಸ್ವಾಮಿ ನಮ್ಮ ಊರಿ ಬರಬೇಡಿ ಅಂತ ಹೇಳೋ ಪ್ರಸಂಗ ಅಲ್ಲ. ಮಳೆ ಇದ್ದಲ್ಲಿ ಅಂದ್ರೆ ಮಳೆ ಸುರಿಯುತ್ತೆ ಅಂತ ಅವನು ಬಯಸಿದ್ರೆ ಮಳೆ ಸುರಿಯುತ್ತೆ, ಬೇಡ ಅಂದ್ರೆ ಮಳೆ ನಿಲ್ಲಿಸ್ಬಿಡುತ್ತೆ. ವೃಷ್ಟಿ ಅನ್ನೋದು ಅವನ ಅಧೀನವಾಗಿರುತ್ತೆ ಅಂತ. ವರ್ಷತಿ ಹಾಸ್ಮೈ ಅಷ್ಟೇ ಅಲ್ಲ, ವೃಷ್ಟಿಯಲ್ಲಿ ಇರತಕ್ಕಂಥ ಭಗವಂತ ವರ್ಷಯತಿಹ ಅವನು ಬಯಸಿದ ಅನಿಷ್ಟಗಳು ನಮಗೆ ನೀಡುತ್ತಾರೆ. ಯಾರು ಏದ ದೇವಂ ವೃಷ್ಟವು ಪಂಚವಿಧಂ ಸಾಮ ಉಪಾಸತೆ. ಆಯ್ತು, ಲೋಕಗಳು ಲೋಕಗಳಿಗೆ ಆಧಾರ ಮಳೆ, ಮಳೆಗೆ ಮೂಲ ಯಾವುದು, ಮಳೆಯಿಂದ ತುಂಬುವುದು ಯಾವುದು ಜೀವನದಲ್ಲಿ, ಅಥವಾ ಮಳೆಗೆ ಮೂಲ ಯಾವುದು, ಮಳೆಯಿಂದ ತುಂಬುವುದು ಯಾವುದು ನೀರು. ನೀರಿನಲ್ಲಿಯೂ ಪಂಚವಿಧ ಇದೆ, ಅದರಲ್ಲಿ ಭಗವಂತನ ಉಪಾಸ. ಸರ್ವಾಸು ಅಪ್ಸು ಬರೇ ಮಳೆ ನೀರಲ್ಲ, ಒಟ್ಟು ನೀರಿನಲ್ಲಿ ಪಂಚವಿಧಂ ಸಾಮ ಉಪಾಸಿತ. ನೀರಿನಲ್ಲಿ ಪಂಚವಿಧ ಇದೆ, ಅದರಿಂದ ಸಾಮದಂತ ಪಂಚವಿಭಕ್ತಿಗಳಿಂದ ವಾಚ್ಯನಾದ ಭಗವಂತನೇ ಪಂಚವಿಧವಾದ ನೀರಿನಲ್ಲಿಯೂ ಇದ್ದಾನೆ. ಯಾವುದದು? ಮೇಘೋ ಯತ್ ಸಂಪವತೆ ಸಹಿಂಕಾರ ಯತ್ ವರ್ಷತಿ ಸಪ್ರಸ್ತಾವ ಯಾ ಪ್ರಾಚ್ಯಂತೆ ಸಮುದ್ಗೀತ ಯಾ ಪ್ರತೀಚ್ಯ ಸಪ್ರತಿಹಾರ ಸಮುದ್ರೋ ನಿಧನಂ. ಮೊದಲು ಏನಾಯಿತು ಅಂದ್ರೆ ಮೇಘೋ ಯತ್ ಸಂಪ್ಲವತೆ, ಇದರಲ್ಲಿ ಆಗುವಾಗ ಇದನ್ನು ಆಕಾಶದಿಂದ ತಗೊಳ್ತಾರೆ. ಆಕಾಶದಲ್ಲಿ ಮೇಘಗಳು ಹುಟ್ಟಿ ಸೇರ್ತವೆ, ಜಮಾಯಿಸಿದ ಮೇಘಗಳ ಸಂಪ್ಲವನ ಆಕಾಶದಲ್ಲಿ ಜಮಾವಣೆ, ಒಟ್ಟು ಮೇಘಗಳು ಸೇರಿದವು. ಎಷ್ಟು ಘನವಾಗಿ ಮೇಘಗಳು ತುಂಬಿದ್ದಾವೆ ಅಂದ್ರೆ ನಮಗೆ ಕೆಳಗೆ ನಿಂತವರು ಈಗ ಸುರಿಯುತ್ತೆ ಅಂತ, ಮಳೆ ಧಾರಾಕಾರವಾಗಿ ಸುರಿಯುತ್ತೆ ಅಂತೇವೆ ನಾವು. ಮೋಡ ನೋಡಿದ್ರೆ ಈಗ ಭಯಂಕರ ಮಳೆ ಬರುತ್ತದೆ, ಎಲ್ಲ ಕತ್ತಲಾಯಿತು, ಸೂರ್ಯಪ್ರಕಾಶವೇ ಕಾಣುವುದಿಲ್ಲ ಅಂತೇವೆ. ಆ ರೀತಿ ಸೂರ್ಯನ ಬೆಳಕು ನೆಲಕ್ಕೆ ಹಾಯದಂತೆ ಮೋಡಗಳು ದಟ್ಟಿಸ್ತಾವಲ್ಲ ಆಕಾಶದಲ್ಲಿ, ಅದು ಪ್ರತಿಮ್ನ. ಮೇಘ ಯತ್ ಸಂಪ್ಲವತೆ ಸ ಹಿಂಗಾರ, ಸಾಮದ ಹಿಂಗಾರ ಪ್ರತಿವಾದ್ಯನಾದ ಹಿಂಗಾರ ಶಬ್ದವಾಚ್ಯನ ಪ್ರತಿಮ್ನೇ ಆ ದಟ್ಟಯಿಸಿದ ಮೇಘದಲ್ಲಿದ್ದಾನೆ, ಸೂರ್ಯಗಾರದ ಮಾಡಿಬಿಡ್ತಾನೆ. ಆಮೇಲೆ ಯದ್ವರ್ಷತಿ ಸಪ್ರಸ್ತಾವ, ಅದು ದಟ್ಟಯಿಸಿದ ಮೋಡದಿಂದ ನೀರು ಧಾರಾಕಾರವಾಗಿ ನೆಲಕ್ಕೆ ಬೀಳುತ್ತಲ್ಲ, ಆ ವೃಷ್ಟಿಕ್ರಿಯೆಯಲ್ಲಿ ಹಿಂದೆ ವೃಷ್ಟಿಕ್ರಿಯೆಯಲ್ಲಿ ನಾರಾಯಣ ಇತ್ತ ಗೀತ ವಚನ. ಈಗ ವಾಸುದೇವ ಬಂದ ಈ ಪ್ರಶ್ನೆ. ಪ್ರತಿಹಾರ ಪ್ರಸ್ತಾವ ದೇವತೆ ಆಗಿರ್ತಕ್ಕಂಥ ವಾಸುದೇವ ಕೃಷ್ಣ ಕ್ರಿಯೆಯಲ್ಲಿದ್ದ. ಆಮೇಲೆ ಮಳೆ ಬಿದ್ದ ಏನಾಯ್ತು? ಯಾ ಪ್ರಾಚ್ಯಂತೆ ಮಳೆ ಬಂದ ಕೂಡಲೇ ವಿಶೇಷವಾಗಿ ಭಾರತದಲ್ಲಿ ಋಷಿಗಳು ಉಪಾಸನೆ ಮಾಡಿದಂಥ, ಇಲ್ಲಿ ಉತ್ತರದಲ್ಲಿ ಹೋಗಿ ಸಮುದ್ರಕ್ಕೆ ಸೇರುವ ನದಿಗಳಿಲ್ಲ, ದಕ್ಷಿಣದಲ್ಲಿ ಹೋಗಿ ಸಮುದ್ರಕ್ಕೆ ಸೇರುವ ನದಿಗಳಿಲ್ಲ. ಇಲ್ಲಿ ನದಿಯೇ ಸಮುದ್ರಕ್ಕೆ ಸೇರತಕ್ಕಂಥದ್ದು, ಒಂದು ಪೂರ್ವ ಸಮುದ್ರಕ್ಕೆ, ಒಂದು ಪಶ್ಚಿಮ ಸಮುದ್ರಕ್ಕೆ. ಆದ್ದರಿಂದ ಪೂರ್ವಕ್ಕೆ ಹರಿಯುವ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳು ಬೇರೆ ನದಿಗಳು ಹೋಗಿ ಸಮುದ್ರಕ್ಕೆ ಸೇರುವ ಪ್ರಶ್ನೆ ಇಲ್ಲ. ಈಗ ಉತ್ತರದಿಂದ ಬರುವ ಗಂಗೆ ಕೂಡ ಪೂರ್ವ ಸಮುದ್ರಕ್ಕೆ ಸೇರುತ್ತೆ. ಆದ್ದರಿಂದ ಉತ್ತರದಿಂದ ದಕ್ಷಿಣಕ್ಕೆ ಬರಲಿ, ಪಶ್ಚಿಮಕ್ಕೆ ಬರಲಿ, ಪೂರ್ವಕ್ಕೆ ಬರಲಿ, ಹೇಗೆ ಬಂದರೂ ಒಂದೋ ಪೂರ್ವ ಸಮುದ್ರಕ್ಕೆ ಹೋಗಬೇಕು ಅಂದ್ರೆ ಪೂರ್ವಾಭಿಮುಖವಾಗಿ ಸೇರಬೇಕು, ಒಂದೋ ಪಶ್ಚಿಮ ಸಮುದ್ರಕ್ಕೆ ಸೇರಬೇಕು, ಪಶ್ಚಿಮಾಭಿಮುಖವಾಗಿ ಸೇರಬೇಕು. ಆದ್ರಿಂದ ಯಾ ಪ್ರಾಚ್ಯಂತೆ ಸಮುದ್ಗೀತ, ಪೂರ್ವಾಭಿಮುಖವಾಗಿ ಹರಿಯುವ ಗಂಗಾದಿ ನದಿಗಳಲ್ಲಿ ಉದ್ಗೀತ ನಾಮಕರಾದ ಭಗವಂತ ಸೇರಿಕೊಂಡ. ಅಂದ್ರೆ ಗಂಗಾ ಅಂದ್ರೆ ಗಂಗಾಂಬಹ ಅಂದ್ರೆ ಭಗವಂತನೇ ಗಂಗಾಂಬಹ ಅಂತ ಹೇಳ್ತಾರೆ. ಗಂಗಾದ ಜಲ ಅಂತಂದ್ರೆ ನಾರಾಯಣ ಸ್ವಯಂ. ಕಾರಣ ಏನು? ಗಂಗಾದಿ ಪೂರ್ವ ಸಮುದ್ರವನ್ನು ಹೋಗಿ ಸೇರತಕ್ಕಂತಹ ಗಂಗಾದಿ ನದಿಗಳಲ್ಲಿ ಇರತಕ್ಕಂತಹ ಭಗವಂತನ ರೂಪ ಉದ್ಗೀತ ವಚ್ಚವಾದ ನಾರಾಯಣ ರೂಪ. ಯಾ ಪ್ರತೀಚ್ಯ ಸಪ್ರತಿಹರ, ಪಶ್ಚಿಮಾಭಿಮುಖವಾಗಿ ಹರಿದು ಪಶ್ಚಿಮ ಸಮುದ್ರಕ್ಕೆ ಸೇರತಕ್ಕಂತಹ ನರ್ಮದಾದಿ ನದಿಗಳಲ್ಲಿ ಇರತಕ್ಕಂತಹ ಭಗವಂತ. ಆಮೇಲೆ ಇದೆಲ್ಲ ಹೋಗಿ ಸೇರಿ ನೀರೇ ನೀರಾಗಿ ಇಡೀ ಭೂಮಿಯಲ್ಲಿ ದೊಡ್ಡ ಜಲಾಶಯವಾಗಿ ನಿಂತಿರತಕ್ಕಂತಹ ಸಮುದ್ರ ನಿಧನಂ, ಅದು ಸಂತೋಷ. ಇದು ಬಿಟ್ಟು ಇನ್ನೇನಿಲ್ಲ. ಈಗ ಆಕಾಶದಲ್ಲಿ ಮೋಡಗಳು ಒಟ್ಟೈಸಿದವು, ಅದು ಒಂದು. ಮಳೆ ಸುರಿಯಿತು, ಎರಡು. ಪೂರ್ವ ಸಮುದ್ರಕ್ಕೆ ಸೇರಿದ ನದಿಗಳಾಗಿ ಸರಿಯಿತು, ದಕ್ಷಿಣ ಸಮುದ್ರಕ್ಕೆ ಸೇರಿದ. ಆಮೇಲೆ ಆ ಮಳೆಯಿಂದ ನದಿಗೆ ಹರಿಯದೆ ಉಳಿದವು ನಮ್ಮ ಬಾವಿಯಲ್ಲಿ ತೋಡಿನಲ್ಲಿ ಇದ್ದವು, ಇವು ಅವೆಲ್ಲ ಅವಶೇಷಗಳು. ಮಳೆ ಅದೆಲ್ಲ ಮಳೆ ನೀರೇ ತಾನೆ. ಅದರಲ್ಲಿ ಮುಖ್ಯವಾಗಿ ಪೂರ್ವ ಸಮುದ್ರಕ್ಕೆ ಹೋಗಿ ಸೇರುವಂತದ್ದು, ಪಶ್ಚಿಮ ಸಮುದ್ರಕ್ಕೆ ಸೇರುವಂತದ್ದು, ನದಿಯಲ್ಲಿ ಸೇರಿದ ನೀರು, ಎಲ್ಲಾ ನದಿಗಳಲ್ಲಿ ಸೇರಿದ ನೀರು, ಒಂದಲ್ಲ ಒಂದರಿಂದ ಕವಲಾಗಿ ಇನ್ನೊಂದಾಗಿ ಸಮುದ್ರಕ್ಕೆ ಹೋಗಿ ಸೇರಿದೆ ಅಂತ. ಹಾಗಾಗಿ ಪೂರ್ವ ಸಮುದ್ರಕ್ಕೆ ಸೇರತಕ್ಕಂತಹ ನೀರಿನಲ್ಲಿ ನಾವು ವಂಚನಾಗಿರ್ತಕ್ಕ ಮೋಡದ ಹೊಟ್ಟೈಸುವಿಕೆಯಲ್ಲಿ, ಪ್ರಸ್ತಾವ ವಂಚನಾಗಿರತಕ್ಕಂಥ ವಾಸುದೇವನೇ ಮಳೆಯಲ್ಲಿ, ಪೂರ್ವ ಸಮುದ್ರಕ್ಕೆ ಸೇರತಕ್ಕಂಥ ಗಂಗಾದಿ ನದಿಗಳಲ್ಲಿ ನಾರಾಯಣ, ಅದೇ ಮುಂಬದೆ ಉದ್ಗೀತ ವಂಚನಾದ ನಾರಾಯಣ, ಪಶ್ಚಿಮ ಸಮುದ್ರಕ್ಕೆ ಸೇರತಕ್ಕಂಥ ನರ್ಮದಾದಿಗಳಲ್ಲಿ ನದಿಗಳಲ್ಲಿ ಪ್ರತಿಹಾರ ವಾಚ್ಯನಾಗಿರತಕ್ಕಂಥ ನಿರುದ್ಧ, ಎಲ್ಲಾ ನೀರು ಸೇರಿ ದೊಡ್ಡ ಜಲಾಶಯವಾಗಿ ನಿಂತಹ ಸಮುದ್ರದಲ್ಲಿ ಸಮುದ್ರಿಕ್ತ ಆಗಿರತಕ್ಕಂಥ ನಿಧನ ವಂಚನಾಗಿರತಕ್ಕಂಥ ಸಂಕರ್ಷಣ, ಇದು ಎಲ್ಲ ನೀರುಗಳಲ್ಲಿ ಸಮಷ್ಟಿಯಾಗಿ ಭಗವಂತನ ಪಂಚರೂಪದ ಉಪಾಸನೆ. ಇದನ್ನು ಉಪಾಸನೆ ಮಾಡಿದ್ರೆ ಏನಾಗುತ್ತೆ? ನಹಾಪ್ಸು ಪ್ರೈತಿ ಅಪ್ಸುಮಾನ್ ಭವತಿ ಏತದೇವಂ ವಿದ್ವಾನ್ ಸರ್ವಾಸ್ವಪ್ಸು ಪಂಚವಿಧಂ ಸಾಮೋಪಾಸ್ತೆ ನಹಾಪ್ಸು ಪ್ರೈತಿ. ಈ ತನುಷ ಎಂದು ನೀರಿನಲ್ಲಿ ಬಿದ್ದು ಸಾಯುವುದಿಲ್ಲ, ನೀರಿನಲ್ಲಿ ಬಿದ್ದು ದುರಂತದಲ್ಲಿ ಮೃತ್ಯು, ನೀರಿನಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದವರಿಗೆ ಜಲದಿಂದ ಮೃತ್ಯು ಬರುವುದಿಲ್ಲ. ನಹಾಪ್ಸು ಪ್ರೈತಿ, ಯಾವ ಕಾಲಕ್ಕೂ ನೀರಿನಲ್ಲಿ ದುರಂತದಲ್ಲಿ ಸಾಯುವುದಿಲ್ಲ. ಆಮೇಲೆ ಅಪ್ಸುಮಾನ್ ಭವತಿ, ಈ ನೀರಿನಲ್ಲಿರ್ತಕ್ಕಂಥ ಭಗವಂತನ ಸದಾ ರಕ್ಷೆ ಇರ್ತದೆ, ಅದನ್ನೇ ನೀನಲ್ಲಿ ಬಿಸ್ತಾ ಇರ್ತಾರೆ. ಅವ್ರು ನೀರಿನಲ್ಲಿ ಬಿದ್ದರೆ ಯಾರು ಒಂದು ಗುಳ್ಳೆ ಎತ್ತಿಕೊಂಡು ಹೋಗ್ತಾರೆ. ನೀರಿನಲ್ಲಿ ಅಪ್ಸು ಅಂದ್ರೆ ನೀರನ್ನು ಸೃಷ್ಟಿ ಮಾಡಿದ, ನೀರಿನಲ್ಲಿ ಸನ್ನಿಹಿತನಾದ ಭಗವಂತ ಅವನಿಗೆ ರಕ್ಷಕರಾಗಿ ಸದಾ ಇರ್ತಾನೆ. ಅಪ್ಸುಮಾನ್ ಭವತಿ ಏತ ದೇವಂ ವಿದ್ವಾನ್ ಸರ್ವಾಸ್ವಪ್ಸು ಪಂಚವಿಧಂ ಸಾಮಾನ್ಯ ಉಪಾಸ್ತೆ. ಈ ಮಳೆ ಲೋಕಗಳು, ಲೋಕಗಳಲ್ಲಿ ಮಳೆ, ಮಳೆಯಿಂದ ನೀರು, ನೀರಿನಿಂದ ನೀರಿನ ವಿಭಾಗದಿಂದಲೇ ಋತುಗಳ ವ್ಯವಸ್ಥೆ. ನೀರು ಬಿತ್ತು, ನೀರು ಬಿದ್ದದ್ರಿಂದ ಚಿಗುರಿತು, ವಸಂತ ಆಯಿತು, ಹೊಸ ಹೂ ಗಿಡಗಳು, ಹಳೆಯ ಗಿಡಗಳ ಹಳೆಯ ಚಿಗುರು ಎಲೆಗಳೆಲ್ಲ ಮುದುರಿದವು, ಹೊಸ ಚಿಗುರು ಬಂತು, ವಸಂತ ಆಯಿತು. ಮಳೆಯೇ ಬರಲಿಲ್ಲ, ಉರಿಯೋ ಉರಿ ಗ್ರೀಷ್ಮಾಯಿತು. ಆ ಉರಿಗೆ ನೀರೆಲ್ಲ ಆವಿಯಾಯಿತು, ಮಳೆ ಸುರಿಯಿತು, ಶರತ್ತು ವರ್ಷ ಆಗ್ತಾಯಿತು. ಮಳೆ ಸುರಿದು ಸುರಿದು ಖಾಲಿ ಆಯಿತು, ಪುನಃ ಆಕಾಶ ನಿರಂಭ್ರ ಆಯಿತು, ಶರತ್ತಾಯಿತು, ಆಮೇಲೆ ಚಳಿ ಶುರುವಾಯಿತು, ಹೇಮಂತ ಆಯಿತು. ಆದರೆ ಈ ಮಳೆಯ ಸಂಬಂಧದಿಂದಲೇ ಪ್ರಾಣಿಯ ಜೀವನದಲ್ಲಿ ಕಾಲಚಕ್ರ ಮತ್ತು ಚಕ್ರಗಳ ವ್ಯವಸ್ಥೆ ಆಗುತ್ತೆ. ಐದು ಋತುಗಳು, ಅದರಿಂದ ಭಗವಂತನನ್ನ ಋತುಗಳಲ್ಲೂ ಪಂಚರೂಪದಿಂದ ಉಪಾಸನೆ ಮಾಡಿ. ಐದು ನಾ ಹೇಳಿದಂತೆ ಹೇಮಂತ ಶಿಶಿರ ಒಟ್ಟಿಗೆ, ಎರಡು ಚಳಿಗಾಲ, ಮೊದಲು ವಸಂತ ಕಾಲ ಹೂ ಬಿಡುವ ಕಾಲ, ಸೆಖೆಗಾಲ ಮಳೆ ಬರುವ ಕಾಲ, ಮೋಡ ಇಲ್ಲದೆ ಭೂಮಿ ಆಕಾಶಗಳು ಸ್ವಚ್ಛವಾಗುವ ಕಾಲ ಚಳಿಗಾಲ ಅಂತ ಇದೇ ಕಾಲ. ಅದನ್ನ ಶರತ್ ಮತ್ತು ಅಲ್ಲ ಶಿಶಿರ ಮತ್ತು ಹೇಮಂತ ಅಂತ ಎರಡು ಋತುಗಳನ್ನ ನಾವು, ಯಾಕೆಂದ್ರೆ ಕೊನೆಯ ನಾಲ್ಕು ತಿಂಗಳು ಚಳಿಗಾಲ, ನಾಲ್ಕು ತಿಂಗಳು ಎರಡೆರಡು ತಿಂಗಳಿಗೆ ಒಂದೊಂದು ಋತು ಮಾಡಿದ್ರೆ ನಾಲ್ಕು ತಿಂಗಳು ಎರಡು ಹೆಸರು ಕೊಟ್ಟೆವು, ಶಿಶಿರ ಹೇಮಂತ ಅಂತ. ಶಿಶಿರ ಅಂದ್ರೆ ಚಳಿಗೆ ನಡುಗುವ ಕಾಲ, ಹೇಮಂತ ಅಂದ್ರೆ ಹಿಮಕ್ಕೆ ನಡುಗುವ ಕಾಲ, ಅರ್ಥ ಒಂದೇ. ಎರಡು ಋತು ಧರ್ಮ ಒಂದೇ ಆದ್ದರಿಂದ ಕೊನೆಯ ಎರಡು ಋತುಗಳನ್ನು ಒಟ್ಟಿಗೆ ಇಂಗ್ಲಿಷ್ನಲ್ಲಿ ಅದಕ್ಕೆ ಒಂದೇ ವಿಂಟರ್ ಅಂತ ಹೇಳಿದ್ರು, ಎರಡು ಶಬ್ದ ಇಲ್ಲ, ಶಿಶಿರಕ್ಕೆ ಹೇಮಂತಕ್ಕೆ ಬೇರೆ ಶಬ್ದ ಇಲ್ಲ. ಅದರಿಂದ ಸಂಸ್ಕೃತ ವೇದದ ಪರಿಭಾಷೆ ಇಂಗ್ಲಿಷ್ಗೆ ಹೋಗಿದೆ ಕರೆಕ್ಟ್ ಆಗಿ, ಅಲ್ಲಿ ಐದೇ ಋತುಗಳು ಇರುತ್ತೆ. ಇಂಗ್ಲಿಷ್ ನಲ್ಲಿ ಫೈವ್ ಸೀಸನ್ಸ್, ವೇದದಲ್ಲೂ ಐದೇ ಸೀಸನ್ಸ್. ಈ ಐದು ಋತುಗಳಲ್ಲಿ ಐದು ರೂಪದ ಭಗವಂತನನ್ನು ಉಪಾಸನೆ ಮಾಡುವ, ಹೇಗೆ ಭಗವಂತನನ್ನು ಉಪಾಸನೆ ಮಾಡುವುದು, ಯಾವ್ಯಾವ ಋತುಗಳಿದ್ರೆ ಋತುಷು ಪಂಚವಿಧಂ ಸಾಮ ಉಪಾಸೀತ, ವಸಂತ ಹಿಂಕಾರ, ಹಿಂಕಾರ ಯಾವುದಂದ್ರೆ ವಸಂತ, ಆಮೇಲೆ ಗ್ರೀಷ್ಮ ಪ್ರಸ್ತಾವ, ವಸಂತ ಋತು ಗ್ರೀಷ್ಮ ಋತು, ವರ್ಷ ಉದ್ಗೀತ, ಮೂರನೇದು ಉದ್ಗೀತ ವರ್ಷ ಋತು, ಆಮೇಲೆ ನಾಲ್ಕನೇದು ಶರತ್, ಶರತ್ ಪ್ರತಿಹಾರ, ಹೇಮಂತ ನಿಧನ, ಮೊದಲನೆಯ ವಸಂತ ಋತು. ವಸಂತೆ ಸರ್ವಸಸ್ಯಾನಾಂ ಜಾಯತೆ ಪತ್ರಶಾತನಂ ಅಂತ ಪೂರ್ತಿ ಚಳಿಗಾಲ ಮುಗಿದಾಗ ಚಳಿಯಲ್ಲಿ ಏನಾಗುತ್ತೆ ಅಂದ್ರೆ ಇವೆಲ್ಲ ಎಲೆಗಳು ಹಣ್ಣಾಗ್ತಾರೆ ಮರಗಳ ಎಲೆಗಳು. ಚಳಿಗಾಲ ಹೋಗಿ ವಸಂತ ಕಾಲ ಪ್ರಾರಂಭ ಆಯಿತು ಅಂತಂದ್ರೆ ಎಲ್ಲಾ ಮರದ ಎಲೆಗಳು ಉದುರುತ್ತೆ, ಮರ ಗೋಳಾಗುತ್ತೆ. ವಸಂತ ಋತುವಿನಲ್ಲಿ ಮೊದಲಾಗುವುದು ಮರ ಗೋಳಾಗುವುದು, ಪೂರ್ತಿ ಎಲೆಗಳು ಉದುರಿ ಗೋಳಾಗುತ್ತೆ. ಈಗ ಹಾಗೆಲ್ಲ ಆಗುದು, ಯಾಕಂದ್ರೆ ಈಗ ನಮ್ಮದು ಕಾಲದ ಋತುವಿನ ಗಣನೆಯೇ ತಪ್ಪಾಗಿ ಮಾಡ್ತಾ ಇದ್ದೇವೆ. ವಸಂತ ಋತು ಯಾವ ಋತು ಕರೆಕ್ಟ್ ಆಗಿ ಯಾವಾಗ ಋತು ಪ್ರಾರಂಭ ಆಯಿತೋ ಅವಾಗ ನಾವು ಋತುವನ್ನು ಪರಿಗಣನೆ ಮಾಡ್ತಾ ಇಲ್ಲ. ಕರೆಕ್ಟ್ ಆಗಿ ಯಾವಾಗ ಉತ್ತರಾಯಣ ಪ್ರಾರಂಭ ಆಗುತ್ತೋ ಅವತ್ತು ನಾವು ಉತ್ತರಾಯಣವನ್ನು ಆಚರಣೆ ಮಾಡ್ತಾ ಇಲ್ಲ. ಉತ್ತರಾಯಣ ಪ್ರಾರಂಭ ಆಗಿ 15 ದಿವಸದಲ್ಲಿ ನಮ್ದು ಉತ್ತರಾಯಣ ಪುಣ್ಯಕಾಲ ನೋಡುದು, ಯಾಕಂದ್ರೆ ನಮ್ಮ ಪಂಚಾಂಗದ ತಪ್ಪು. 15 ದಿವಸ ಮುಂಚೆ ಸೂರ್ಯ ಉತ್ತರಕ್ಕೆ ಹೋಗಿ ಪ್ರಾರಂಭ ಮಾಡಿ ಆಗಿರುತ್ತೆ, 15 ದಿವಸ ಆದ್ಮೇಲೆ ನಮಗೆ ಎಚ್ಚರ ಆಗುತ್ತೆ, ಓ ಹೋಗಿ ಶುರು ಮಾಡಿದ್ದಾರೆ ಹೇಳುವ ಇನ್ನು. ಉತ್ತರಾಯಣ ಪುಣ್ಯಕಾಲ ಸ್ನಾನ ಯಾವ ಕ್ರಮ, ಪುಣ್ಯಕಾಲ ಸ್ನಾನ 15 ದಿವಸ ಮೊದಲು ಮಾಡಬೇಕಿತ್ತು, ಆವತ್ತು ಉಪವಾಸ ಕೂತು ಸ್ನಾನ ಮಾಡಿದ್ದೆ ಬಂತು, ಏನು ಪುಣ್ಯ ಬರಲಿಲ್ಲ, ಯಾಕಂದ್ರೆ ಸೂರ್ಯ ಉತ್ತರಕ್ಕೆ ಹೋಗಿ ಸುಮಾರು ದಿವಸ ಆಗಿರುತ್ತೆ, 15 ದಿವಸ ಕಳೆದು ಹೋಗಿರುತ್ತೆ. ಹೀಗೆ ಎಲ್ಲವೂ ಕೂಡ ಈ ಪಂಚಾಂಗಕರ್ತರ ಒಂದು ಅಚಾತುರ್ಯದಿಂದ ಎಲ್ಲವೂ ಅಕಾಲದಲ್ಲಿ ಆಗ್ತಾ ಇದೆ. ಏಕಾದಶಿಯಿಂದ ಹಿಡಿದು ಸಂಕ್ರಾಂತಿಯವರಿಗೆ ಎವರಿಥಿಂಗ್ ಅಂದ, ಪ್ರತಿಯೊಂದು ಈಗ ವ್ಯತ್ಯಾಸವಾಗಿದೆ. ಶೀರ್ಷದಿಂದ ವರ್ಷಾರಂಭ. ಅವಾಗ ಯಾಕೆಂದ್ರೆ ವಸಂತ ಮಾಸದಿಂದ ವರ್ಷಾರಂಭ. ಋತು ನಾನ್ ಕುಸುಮಾಕರ, ನಾನು ವಸಂತ ಮಾಸ ಅಂತ. ವಸಂತ ಮಾಸ, ಮಾರ್ಗಶೀರ್ಷ ಮಾಸ, ವಸಂತ ಋತು ಒಟ್ಟೇ ಬರ್ತಿತ್ತು. ಅದು ಮಾರ್ಗಶೀರ್ಷದಲ್ಲಿ ವಸಂತ ಪ್ರಾರಂಭ ಆಗ್ತಿತ್ತು. ಮುಂದೋಯ್ತು, ಮಾರ್ಗಶೀರ್ಷದಲ್ಲಿ ಮುಂದೋಗಿ ಮುಂದೋಗಿ ಫಾಲ್ಗುಣದ ಬಂತು. ಮಾರ್ಗಶೀರ್ಷದಿಂದ ಮುಂದೋಗಿ ಫಾಲ್ಗುಣಕ್ಕೆ ಬಂದು ಫಾಲ್ಗುಣ ಚೈತ್ರಕ್ಕೆ ಬಂತು. ಈ ನಮ್ಮ ಚೈತ್ರಕ್ಕಿಂತ ಹದಿನೈದು ದಿವಸ ಮುಂದೋಗಿದೆ. ಅದು ನಮ್ಮ ಚೈತ್ರದಲ್ಲಿ ಚೈತ್ರ ನಾವು ಮಗಿ ಪುಸ್ತಕವರು ಹೊಡೆದ ಹಾಗೆ ಹೊಡೆದು ಚೈತ್ರ ವೈಶಾಖ ವಸಂತ ಋತು. ವಾಸ್ತವಿಕವಾಗಿ ಚೈತ್ರ ವೈಶಾಖ ಅನ್ನುವುದು ಚಂದ್ರನ ಗತಿ ಅಂತ ಹೇಳ್ತಕ್ಕಂಥ ಹುಣ್ಣಿಮೆ ಅಮಾವಾಸ್ಯ ಮೇಲೆ ಹೇಳುವಂತ ಈ ಋತುಗಳು ಉಂಟಲ್ಲ, ಅದು ಸೂರ್ಯನ ಗತಿಯ ಪ್ರಕಾರ ಇರುತ್ತೆ. ಅದಕ್ಕೂ ಸಂಬಂಧವೇ ಇಲ್ಲ. ಅದನ್ನ ಚೈತ್ರ ವೈಶಾಖ ವಸಂತ ಋತು ಅಂತ ಕಾನ್ಸೆಪ್ಟ್ ಇಲ್ಲ. ಅದು ಸೂರ್ಯನ ಗತಿಯಿಂದ ಸರಿಯಾಗಿ ಋತು ಚಕ್ರ ಇರುತ್ತೆ. ಋತು ಅನ್ನೋದು ಮೇಷ ಅವರು ಡಬಾಮಿಥುನ ಕರ್ಕಾಟಕ ಈ ಸೌರ ಮಾಸಕ್ಕೆ ಅನುಗುಣವಾಗಿ ಋತುಗಳ ಚಕ್ರ ಇರುವಂತಹ ಋತು ಚೈತ್ರ ವೈಶಾಖಕ್ಕೆ ಸರಿಯಾಗಿ ಅಲ್ಲ. ಹಾಗಾಗಿ ನಮ್ಮ ಎಲ್ಲಾ ಲೆಕ್ಕಾಚಾರಗಳು ತಪ್ಪೇ, ಯಾವುದೂ ಸರಿ ಇಲ್ಲ. ಸಂಧ್ಯಾವಂದನೆ ಹೇಳುವುದು ಸರಿ ಇಲ್ಲ, ಪಂಚಾಂಗದಲ್ಲಿ ಬರೆಯುವುದು ಸರಿ ಇಲ್ಲ. ಚೈತ್ರ ವೈಶಾಖಗಳಿಗೂ ವಸಂತಕ್ಕೂ ಮಗ್ಗಿ ಪುಸ್ತಕದಿಂದ ಹಿಡಿದು ತಪ್ಪದು. ಚೈತ್ರ ವೈಶಾಖಕ್ಕೂ ವಸಂತಕ್ಕೂ ಸಂಬಂಧ ಅಲ್ಲ, ಸೌರಗತಿಗೂ ವಸಂತಕ್ಕೂ ಸಂಬಂಧ ಅಲ್ಲ. ಚೈತ್ರ ವೈಶಾಖ ಅಂದ್ರೆ ಚಿತ್ರ ನಕ್ಷತ್ರ ಯಾವ ಹುಣ್ಣಿಮೆಯಲ್ಲಿ ಬಂತೋ ಅದು ಚೈತ್ರ ಮಾಸ. ವಿಶಾಖ ನಕ್ಷತ್ರ ಯಾವ ತಿಂಗಳ ಹುಣ್ಣಿಮೆಯಲ್ಲಿ ಬಂತೋ ಅದು ವೈಶಾಖ ಮಾಸ. ಅಷ್ಟೇ, ಅದು ಚಂದ್ರ ಹುಣ್ಣಿಮೆ ಅಮಾವಾಸ್ಯ ಚಂದ್ರಗತಿಗೆ ಸಂಬಂಧ ಹೊಂದಿರತಕ್ಕಂಥದ್ದು ಮಾಸ. ಚಾಂದ್ರ ಮಾಸ ಅಂತಕ್ಕಂಥದ್ದು ನಮಗೆ ಗಣರಿಗೆ ಗಣ್ಯವೇ ಅಲ್ಲ, ಅದು ಪರಿಗ್ರಹಿಸಲೇಬಾರದು. ಯಾಕೆಂದ್ರೆ ಚಾಂದ್ರ ಮಾಸ ಮೋಸ್ಟ್ ಇಂಪರ್ಫೆಕ್ಟ್ ಮಾಸ. ಅದು ಅದರಲ್ಲಿ ಚಾಂದ್ರ ಮಾಸ ಪ್ರಕಾರ ಆಗುವುದು ಒಟ್ಟಿಗೆ 12 ತಿಂಗಳಾಗೋದು 355 ದಿವಸ ಆಗುವುದು. ಮುಂದುವರೆಗೆ ಆಗುವುದೇ ಇಲ್ಲ. ನೀವು ಹುಣ್ಣಿಮೆ ಅಮಾವಾಸ್ಯ ಇಟ್ಕೊಂಡು ಮಾಡಿದ 355 ದಿವಸ ಆಗುವುದು. ಒಂದು ವರ್ಷ ಆದ್ರೆ 355 ದಿವಸ. ಸೊ ಒಂದು ವರ್ಷದಲ್ಲಿ 10 ದಿವಸ ಕಮ್ಮಿ ಆಗುತ್ತೆ. ಅದನ್ನ ಚಾಂದ್ರ ಮಾಸವನ್ನು ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದೇ ಲೆಕ್ಕ ತಪ್ಪ. ಅಂದ್ರೆ ಚಾಂದ್ರಮಾನ ಅನ್ನೋದು ಗಣಿತಕ್ಕೆ ಅದಕ್ಕೆ ಅದಕ್ಕೆ ಅನುವತ್ಸರ ಅಂತ. ಸಂವತ್ಸರ ಅಂದ್ರೆ ಸೂರ್ಯಮಾನದಿಂದ ಹೇಳುವಂತ, ಚಾಂದ್ರಮಾನದಕ್ಕೆ ಅನುವತ್ಸರ ಅಂತ ಭಾಗವತರೇ ಮಾತಾಡಿದ್ದಾರೆ. ಅದು ಸೂರ್ಯನ ಮಾಸಕ್ಕೆ ಅನುಗುಣವಾಗಿ ನಾನು ಅಡ್ಜಸ್ಟ್ ಮಾಡಿಕೊಳ್ಬೇಕು ಅಂತ ಸ್ವತಂತ್ರವಾಗಿ ಲೆಕ್ಕ ಮಾಡಿದ್ರೆ ಪೂರ ಲೆಕ್ಕ ತಪ್ಪಾಗುತ್ತೆ. ಚಾಂದ್ರಮಾಸದಲ್ಲಿ ಇಡೀ ವರ್ಷ ಸರಿ 10 ದಿವಸ ಡಿಫರೆನ್ಸ್ ಇದೆ. ಒಂದು ವರ್ಷಕ್ಕೆ ಚಂದ್ರನ ವರ್ಷ ಮುಗಿಯುವಾಗ ಸೂರ್ಯನ ವರ್ಷ ಮುಗಿದಕ್ಕೆ 10 ದಿವಸ ಕಮ್ಮಿ ಇರುತ್ತೆ. ಇದೆಲ್ಲ ನಾವು ಲೆಕ್ಕದಲ್ಲಿ ತೆಗೆದುಕೊಳ್ಳದೆ ಇದ್ರೆ ಬರೀ ಚಾಂದ್ರಮಾನ ಚಾಂದ್ರಮಾನ ಅಂತ ಕೂತ್ಕೊಂಡ್ರೆ ಇಡೀ ಒಟ್ಟಿಗೆ ಪ್ರತಿ ವರ್ಷ 10 ದಿವಸ ಬ್ಯಾಕ್ವರ್ಡ್ ಆಗ್ತಾ ಇರ್ತೇವೆ. ಸೊಸೈಟಿಯಿಂದ ಸೌರಗತಿಯಿಂದ 10 ದಿವಸ ಬ್ಯಾಕ್ವರ್ಡ್ ಕಮ್ಮಿ. ಅದು 10 ವರ್ಷ ಹೋಗುವಾಗ 100 ದಿವಸ ಹಿಂದೆ ಬೀಳ್ತೇವೆ ಪ್ರಪಂಚದ ವಸ್ತುಸ್ಥಿತಿಯಿಂದ. ಆದ್ರೆ ಅದಕ್ಕೆ ಏನು ಮಾಡಿದ್ರು, 10 ದಿವಸ ಕಮ್ಮಿ ಬೀಳುತ್ತೆ ಅಂತ 3 ವರ್ಷಕ್ಕೊಮ್ಮೆ ಒಂದು ಅಧಿಕ ಮಾಸ ಅಂತ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು 3 ವರ್ಷಕ್ಕೊಮ್ಮೆ 13 ತಿಂಗಳು ಇದೆ ಅಂತ ಗತೆ. 13 ತಿಂಗಳು ಚಂದ್ರನಿಗೆ, ಅದೇ ಸೂರ್ಯನ ಕರೆಕ್ಟ್ ಚಂದ್ರನಿಗೆ. ಹಾಗೆ ಮಾಡಿದ್ರೂ ಕೂಡ ಕಮ್ಮಿ ಆಗುತ್ತೆ. ಯಾಕೆ ಗೊತ್ತಾ, 365 ದಿವಸ ಆಯ್ತು. ನಿಜವಾಗಿ ಒಂದು ವರ್ಷಕ್ಕೆ 365 38 ದಿವಸ ಮತ್ತೊಂದು ಕಾಲ ದಿವಸ ಕಮ್ಮಿ ಆಗುತ್ತೆ. ಈ ಡಿಫರೆನ್ಸ್ ಲೆಕ್ಕದಲ್ಲಿ ತಗೊಳ್ಳೋದೇ ಇಲ್ಲ, ಬಿಟ್ಟೆ ಬಿಡ್ತಾರೆ. ಆದ್ರಿಂದ ಮತ್ತೆ ಚಾಂದ್ರ ಮತ್ತು ಸೌರದಲ್ಲಿ ಕರೆಕ್ಟ್ ಕ್ಯಾಲ್ಕುಲೇಷನ್ ಇದಕ್ಕೆ ತಪ್ಪಾಗ. ಈ ಸೂಕ್ಷ್ಮ 31.8 ಅಂಶ ಒಂದು ದಿವಸ 365 ಕಾಲ ಸ್ಥೂಲವಾಗಿ ಬಿಡ್ತೇವೆ. ಆ ಕಾಲ ಇಲ್ಲ, ನಾವು ಹೋಯ್ತು. ಕಾಲ ಕಾಲ ದಿವಸ ಕಮ್ಮಿ ಆಗ್ತಾ ಹೋಗುತ್ತೆ. ಅದು 3 ವರ್ಷಕ್ಕೆ 3/4 ದಿವಸ ಆಯ್ತು, 4 ವರ್ಷಕ್ಕೆ 1 ದಿವಸ ಡಿಫರೆನ್ಸ್ ಬಂತು ಸೂರ್ಯನಿಗೆ ಚಂದ್ರನಿಗೆ. 40 ವರ್ಷಕ್ಕೆ 10 ದಿವಸ, ಇವನಿಗೆ 80 ವರ್ಷ ಆಗುವಾಗ 20 ದಿವಸ, ಇವನು ಶತಮಾನೋತ್ಸವ 25 ದಿವಸ ಡಿಫರೆನ್ಸ್ ಆಯ್ತು ಸೂರ್ಯನಿಗೂ ಚಂದ್ರನಿಗೆ. ಈ ಡಿಫರೆನ್ಸ್ ಎಲ್ಲ ಲೆಕ್ಕ ಮಾಡದೇ ಇದ್ರೆ ಗಣಿತ ಇಂಪರ್ಫೆಕ್ಟ್. ಇದು ಈ ಡಿಫರೆನ್ಸ್ ಅನ್ನೆಲ್ಲ ಕೂಡಿಸಿಕೊಂಡು ಪರ್ಫೆಕ್ಟ್ ಗಣಿತ ಮಾಡಬೇಕು ಅನ್ನುವಂಥದ್ದು ಇದ್ರ ಗಣಿತ. ಪಂಚಾಂಗದವರು ಮಾಡೋಲ್ಲ ಅಂತ ಸೋಮಾರಿತನ, ನಾವು ಮಾಡೋಲ್ಲ. ನಾವು ಹಿಂದಿನಿಂದ ಋಷಿಗಳು ಮಾಡಿದ್ದಷ್ಟೇ. ಋಷಿಗಳು ಮಾಡುವಾಗ ಅವರ ಕಾಲಕ್ಕೆ ಬೇಕಾಗುವ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಮತ್ತೆ ಇವರು ಹುಟ್ಟುವಾಗ ಆಗುವಂತಹ ಡಿಫರೆನ್ಸ್ ಅವರು ಅಡ್ಜಸ್ಟ್ ಮಾಡಬೇಕು. ಇದು ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಸಂಪ್ರದಾಯವಾದಿಗಳಲ್ಲಿ ಇರತಕ್ಕಂತಹ ಒಂದು ಮೌಢ್ಯ ಅಂತಂದ್ರೆ ತಪ್ಪನ್ನ ತಿದ್ದುಕೊಳ್ಳುವ ಬುದ್ಧಿಯಿಲ್ಲದೆ ಇಷ್ಟು ಡಿಫರೆನ್ಸ್ ಬಂದಿದೆ. ಅದು ಋಷಿಗಳು ಹೇಳಿದ ಗಣಿತ ನಾವು ಚೇಂಜ್ ಮಾಡುವುದಿಲ್ಲ. ಋಷಿಗಳು ಮುಂದೆ ಚೇಂಜ್ ಮಾಡುವ ಅಂತ ಹೇಳಿದ್ದಾರೆ. ಅವರ ಕಾಲ ತನಕ ಕರೆಕ್ಟ್ ಮಾಡಿದ್ದಾರೆ. ಅವರು ಮುಂದಿನ ಬದಲಾವಣೆಯನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ಈ ಬರೇ ಹಿಂದಿನವರು ಹೇಳಿದ್ದು ಅನ್ನುವ ಒಂದು ಮಾತನ್ನ ಅರ್ಥ ಮಾಡಿಕೊಳ್ಳದೆ ಕಣ್ಮುಚ್ಚಿ ಅನುಸರಿಸತಕ್ಕಂತಹ ಮೌಢ್ಯದಿಂದ ಎಲ್ಲ ಅಸ್ತವ್ಯಸ್ತಾ ಇದೆ. ಎಂಟೈರ್ ಸಿಸ್ಟಮ್ ಆಫ್ ಪಂಚಾಂಗ ತಪ್ಪಾಗಿ ಅಂದ ವಸಂತ ಅಂತಂದ್ರೆ ವಾಸ್ತವಿಕವಾಗಿ ನಿಜವಾಗಿ ವಸಂತ ನೋಡಬೇಕಾಗಿದ್ರೆ ವಿಚಿತ್ರ ಇದು. ಭಗವಂತ ಒಮ್ಮೆ ಶಿಕ್ಷೆ ಕೊಡ್ತಾ ಇರ್ತಾನೆ ನಮಗೆ. ನಮ್ಮ ಪಂಚಾಂಗದ ವಸಂತ ಒಂದ್ ಸರ್ತಿ, ಲೋಕದ ವಸಂತ ಒಂದ್ ದಿವಸ. ಬೇರೆ ಸಮಯದಲ್ಲಿ ಊರಿನಲ್ಲಿ ಆಗುವ ವಸಂತ ಬೇರೆ, ಪಂಚಾಂಗದಲ್ಲಿ ಬರುವ ವಸಂತ ಬೇರೆ, ಜಪದ ವಸಂತ ಬೇರೆ. ನಿಜವಾಗಿ ವಸಂತದ ಲಕ್ಷಣ ನಮಗೆ ಇಲ್ಲಿ ಕಾಣಿಸುವುದಿಲ್ಲ. ವಸಂತೇ ಸರ್ವಸಸ್ಯಾನಾಂ ಜಾಯತೆ ಪತ್ರಶಾತಂ, ಎಲ್ಲಾ ಮರಗಳು ಗೋಳಾಗ್ತಾರೆ. ಬಹಳ ಕಡಿಮೆ ನಮ್ಮಲ್ಲಿ ಇದರ ದೃಶ್ಯ. ಆದರೆ ಅಮೆರಿಕಾದಲ್ಲಿ ನಾನು ಈ ದೃಶ್ಯವನ್ನು ನೋಡಿದ್ದೆ. ವಸಂತ ಮಾಸ ಬಂತು ಅಂದ್ರೆ ಎಲ್ಲ ಮರಗಳು ಕೂಡ. ಆಮೇಲೆ ಯಾಕೆ ಕೂಡ ಆಗೋದು ಅಂದ್ರೆ ಇವತ್ತು ಮರಗಳೆಲ್ಲ ಕೊಡು, ನಾಳೆ ನೋಡಿ ನಮ್ಮ ಹೊಸ ಚಿಗುರು ಬಂದಾಯ್ತು. ಆ ಹೊಸ ಚಿಗುರು ಬರುವ ಕಾಲ ವಸಂತ ಮಾಸ. ಅದು ಹಿಂಕಾರ ನೋಡಿ, ಹಿಂಕಾರ ಅಂದ್ರೆ ಅಭಿವ್ಯಕ್ತಿ, ಸೃಷ್ಟಿ ಅಭಿವ್ಯಕ್ತಿ ಆಗುವ ಕಾಲ ಅದೇ ವಸಂತ. ವಸಂತ ಮಾಸ ವಸಂತ ಋತುವಿನಲ್ಲಿ ಹಿಂಕಾರ ವಂಚನಾಗಿರತಕ್ಕಂತಹ ಪಿತೃಗಳ ಇದ್ದಾರೆ. ಗ್ರೀಷ್ಮ ಅವನು ವಸಂತ. ವಸಂತ ಅಂದ್ರೆ ಏನು? ವಸಂತ ಶಬ್ದಕ್ಕೆ ಅರ್ಥ ಏನು? ವಸಂತ ಅಂದ್ರೆ ವಾಸಕ್ಕೆ ಸುಖವನ್ನು, ವಾಸ ಅಲ್ಲಿ ವಾಸ ಮಾಡಿದರೆ, ಮಸ ಅಂದ್ರೆ ಮಾಸ, ಆ ವಾಸದಲ್ಲಿ ತಾ ಅಂದ್ರೆ ತತಿ ಆನಂದ. ವಸಂತ ಮಾಸದಲ್ಲಿ ಒಂದ್ ಕಡೆ ಹೋಗಿ ಇರೋದು ಆನಂದ. ಗ್ರೀಷ್ಮ ಬಂತು ಅಂದ್ರೆ ಕೃಷ್ಣ. ಅದರಿಂದ ವಸಂತ ಅಂದ್ರೆ ವಾಸಸ್ಯ ಸುಖಕಾರಿತ್ವಾ ವಸಂತ, ವಾಸ ಮಾಡುವುದಕ್ಕೆ ಖುಷಿ. ವಸಂತ ಮಾಸದಲ್ಲಿ ಇರುವುದು ಖುಷಿ. ನಮಗೆ ಭೂಮಿಯಲ್ಲಿ ಇರುವುದಕ್ಕೆ ಎಲ್ಲಿ ನೋಡಿದ್ರೆ ಅಲ್ಲಿ ಚಿಗುರು, ಚಿಗುರಿದ ನಂತರ ಹೂ, ಹೂ ಬಿಟ್ಟಿರತಕ್ಕಂಥ ವಾತಾವರಣ, ತಂಪಾದಂತಹ ಒಂದು ಸ್ಥಿತಿ ಭೂಮಿಯಲ್ಲಿ. ಅದರಿಂದ ನಮಗೆ ಅನುಕೂಲವಾದ ಹರಿಯಿಂದ ವಾಸಕ್ಕೆ ಸುಖಕಾರಿಯಾದಂತೆ ವಾತಾವರಣ, ಅದರಿಂದ ನಮಗೆ ವಸಂತ ಅಂತ ಹೆಸರು. ವಾಸಕ್ಕೆ ಸುಖಕಾರಿಯಾಗಿ ವಾತಾವರಣ ನಿರ್ಮಾಣ ಮಾಡಿರತಕ್ಕಂಥ ಭಗವಂತನೇ ವಸಂತ ಶಬ್ದ ವಂಚ್ಯ. ಆಮೇಲೆ ಗ್ರೀಷ್ಮ ಪ್ರಸ್ತಾವ, ಗ್ರೀಷ್ಮ ಮತ್ತು ಗ್ರೀಷ್ಮ ಋತುವೇ ವಾಸುದೇವ, ಪ್ರಸ್ತಾವ ವಂಚನಾಗಿರ್ತಕ್ಕಂಥ ವಾಸುದೇವನೇ ಗ್ರೀಷ್ಮ ಋತುವಿನಲ್ಲಿದ್ದಾರೆ. ಗ್ರೀಷ್ಮ ಋತುವಿಗೆ ಗ್ರೀಷ್ಮ ಅಂತ ಯಾಕೆ ಹೆಸರು? ಜಲಾದೇಹೆ ಗರಣಾತ್ ಗ್ರೀಷ್ಮ. ಗರಣ ಅಂದ್ರೆ ಕಬಳಿಸುವುದು, ನೆಲದಲ್ಲಿದ್ದಂತ ನೀರನ್ನೆಲ್ಲ ಹೀರುತ್ತಾನೆ, ಅದರಿಂದ ಅವನು ಗ್ರೀಷ್ಮ. ಆ ಕಾಲ ಎಲ್ಲ ನೀರು ಬಂತು ಕಾಲ, ಬೇಸಿಗೆ ಬಂದ್ರಿ, ಬಾವಿ ಖಾಲಿ ಆಯ್ತು, ಎಲ್ಲಿ ನೋಡಿದ್ರು ನೀರಿಲ್ಲ. ನೀರಿನ ಗರಣ ಅಂದ್ರೆ ನೀರನ್ನು ಹೀರುವುದು. ಈ ವಾತಾವರಣ ಏನ್ ಮಾಡುತ್ತೆ ಆವಾಗ ಹವೇ ವಾತಾವರಣದಲ್ಲಿದ್ದ ಎಲ್ಲ ನೀರನ್ನ ಹೀರಿ ಇಂಗಿಸಿ ಬಿಡುತ್ತೆ, ಅದನ್ನ ಗ್ರೀಷ್ಮ ಆಯಿತು. ಅಂತ ನೀರನ್ನ ಹಿಂಗುವ ಶಕ್ತಿಯಾಗಿ ಗ್ರೀಷ್ಮದಲ್ಲಿ ತುಂಬಿರತಕ್ಕಂಥವ ವಾಸುದೇವ, ಅವನೇ ಪ್ರಸ್ತಾವನೆ. ಆಮೇಲೆ ವರ್ಷಾಹ ಉದ್ಗೀತ, ಆಮೇಲೆ ಮಳೆ ಬಿತ್ತು ವರ್ಷನ ಕ್ರಿಯೆ, ಜಗತ್ತಿನಲ್ಲಿ ನೀರು ತುಂಬಿಸಿ ಮೇಲಿನಿಂದ ನೀರು ಸುರಿದಂತಹ ವರ್ಷ ಅಂತ ಹೆಸರು. ಅಂತ ವರ್ಷಣಕ್ಕೆ ಕಾರಣನಾಗಿರ್ತಕ್ಕಂಥ ಉದ್ಗೀತ ವಚನಾಗಿರತಕ್ಕಂಥ ನಾರಾಯಣನೇ ವರ್ಷ ಋತುವಿನಲ್ಲಿದ್ದಾನೆ. ಆಮೇಲೆ ಮುಂದೆ ಶರತ್ ಬಂತು, ಶರತ್ ಪ್ರತಿಹಾರ, ಮಳೆ ಬರ್ತಾ ಇದ್ದದನ್ನು ಪ್ರತಿಹರಣ ವಿಡ್ರಾ ಮಾಡಿಬಿಟ್ಟು ಮಳೆ ನಿಂತು ಹೋಯಿತು, ಆಕಾಶ ಸ್ವಚ್ಛವಾಯಿತು, ಕೆಳಗಿರ್ತಕ್ಕಂಥ ಹೊಸ ನೀರು ಬಂದು ನೀರೆಲ್ಲ ಟ್ರಾನ್ಸ್ಪೇರೆಂಟ್, ಸ್ವಚ್ಛವಾದ ಸಲಿಲ, ಸ್ವಚ್ಛವಾದ ಆಕಾಶ, ಹಸಿರು ತುಂಬಿದ ತೋಟಗಳು, ಎಲ್ಲಿ ನೋಡಿದ್ರೆ ಅಲ್ಲಿ ಹಸಿರು ಹಸಿರು ಹಸಿರು, ಸ್ವಚ್ಛವಾದ ನೀರು, ಇಡೀ ಪ್ರಕೃತಿ ಭೂಮ್ಯಾಕಾಶಗಳಲ್ಲಿ ಒಂದು ಸೌಂದರ್ಯದ ವಾತಾವರಣ ನಿರ್ಮಾಣ ಆಯಿತು. ಅದಕ್ಕೆ ಶರತ್ ಅಂತ ಹೆಸರು, ಯಾಕೆಂದ್ರೆ ಶಂಭುರಾತಿ ಇತಿ ಶರತ್, ಆನಂದವನ್ನು ಕೊಡತಕ್ಕಂಥ ಶರತ್ ಋತು ಅಂದ್ರೆ ಹಗಲು ಆನಂದ, ರಾತ್ರಿ ಚಂದ್ರ ಪ್ರಕಾಶ, ಹಗಲು ರಾತ್ರಿ ಮನುಷ್ಯನ ಮನಸ್ಸಿಗೆ ಮುದ ಕೊಡತಕ್ಕಂತಹ ಋತು ಅದು ಶರತ್. ಅಂತ ಶರತ್ ಶಂಭುರಾತಿ ಆನಂದ ಪ್ರದನಾಗಿ ಅನಿರುದ್ಧ ಅಲ್ಲಿ ತುಂಬಿದ. ಆಮೇಲೆ ಕೊನೆಗೆ ಶರತ್ ಆದ್ಮೇಲೆ ಹೇಮಂತೋ ನಿಧನಂ, ಹೇಮಂತ ಅಂದ್ರೆ ಚಳಿ ಋತು, ಎಲ್ಲ ಬಂತು, ನಾಲ್ಕು ತಿಂಗಳು ಬಂತು, ಶಿಶಿರ ಹೇಮಂತ. ಅದು ಹೇಮಂತ ಅಂತ ಯಾಕೆ ಹೆಸರು ಅಂದ್ರೆ ಹಿಮಂ ತನೋತಿ, ಹಿಮವನ್ನು ವಿಸ್ತರಿಸುವಂತದ್ದು, ಚಳಿ ಕೊಡುವಂತಹದ್ದು, ಅದನ್ನೇ ಹೇಮಂತ. ಅಂತ ಚಳಿ ಕೊಡತಕ್ಕವನಾಗಿ ಹೇಮಂತ ಶಬ್ದ ವಚ್ಚನಾಗಿ ಸಂಕರ್ಷಣ ಆ ಋತುವಿನಲ್ಲಿದ್ದಾನೆ. ಅದರಿಂದ ಕಲ್ಪಂತೆ ಹೀಗೆ ಉಪಾಸನೆ ಮಾಡಿ ಪಂಚ ಋತುಗಳಲ್ಲಿ ಪಂಚವಿಧನಾದ ನಾರಾಯಣ ಉಪಾಸನೆ ಮಾಡಿ ಕಲ್ಪಂತೆ ಸ್ಮಾರತವಃ ಋತುಮಾನ್ ಭವತಿ ಏತದೇವಂ ವಿದ್ವಾನ್ ಋತುಷು ಪಂಚವಿಧಂ ಸಾಮೋಪಾಸ್ತೆ. ಹೀಗೆ ಉಪಾಸನೆ ಮಾಡಿದರೆ ಕಲ್ಪಂತೆಹ ಅಸ್ಮೈ ಋತವಃ, ಋತುವಿನಲ್ಲಿ ಸನ್ನಿಹಿತನಾಗಿರತಕ್ಕಂತಹ ಪಂಚಮೂರ್ತಿಯಾದ ಭಗವಂತ ಅಸ್ಮೈ, ಭಗವಂತನ ಪಂಚರೂಪಗಳು ಅಸ್ಮೈ ಕಲ್ಪಂತೆ ಅಭೀಷ್ಟದಾನವನ್ನು ಮಾಡುತ್ತಾನೆ. ಋತುಮಾನ್ ಭವತಿ ಋತು ಶಬ್ದವಾಚ್ಯನಾದ, ಯಾಕೆ ಋತು? ಋತತ್ವ ಯಥಾರ್ಥ ಜ್ಞಾನ ಸ್ವರೂಪನಾದ್ದರಿಂದ, ಯಥಾರ್ಥ ಜ್ಞಾನ ಪ್ರದನಾದ್ದರಿಂದ ಋತು ಶಬ್ದವಾಚ್ಯನಾದ ಭಗವಂತ ಅವನ ಜೊತೆಗೆ ಸದಾ ರಕ್ಷಕನಾಗಿರ್ತಾನೆ. ಯಾರ ಜೊತೆಗೆ? ಏದೇವಂ ವಿದ್ವಾನ್ ಋತುಷು ಪಂಚಮೀಧಂ ಸಾಮೋಪಾಸ್ತೆ. ಈ ರೀತಿ ತಿಳಿದು ಸಾಮದ ಪಂಚಮೂರ್ತಿಯಲ್ಲಿ ಇರತಕ್ಕಂತಹ ಪಂಚರೂಪಿಯಾದ ನಾರಾಯಣನೇ ಪಂಚವಿಧವಾಗಿರತಕ್ಕಂಥ ಋತುಗಳಲ್ಲಿ ಇದ್ದಾನೆ ಅಂತ ತಿಳಿದು ಪಂಚರೂಪಿಯಾದ ನಾರಾಯಣನ ಉಪಾಸನೆ ಮಾಡಿದರೆ ಈಗ ಇನ್ನು ಮುಂದೆ ಇನ್ನೂ ಮೂರು ಉಪಾಸನೆ ನೋಡಿದೆವು ನಾವೀಗ. ಪಂಚವಿಧವಾದ ಭಗವಂತನ ಮೂರು ಉಪಾಸನೆ ಲೋಕಗಳಲ್ಲಿ, ನಾಲ್ಕು ಉಪಾಸನೆ ಲೋಕಗಳಲ್ಲಿ, ವೃಷ್ಟಿಯಲ್ಲಿ, ನೀರಿನಲ್ಲಿ ಮತ್ತು ಋತುಗಳು. ಇನ್ನು ಎರಡು ಉಪಾಸನೆ ಇದೆ ಪಶುಗಳಲ್ಲಿ. ಈ ನೀರು, ಈ ನೀರನ್ನ ಋತುಧರ್ಮ, ಋತುಧರ್ಮಕ್ಕೆ ಅನುಗುಣವಾಗಿ ಪ್ರಾಣಿಗಳ ಬೆಳವಣಿಗೆ ಬೆಳೆಯುವಂತಹ ಪ್ರಾಣಿಗಳು, ಪ್ರಾಣಿಗಳಲ್ಲಿ ಪ್ರಾಣಗಳು, ಇಂದ್ರಿಯರು, ಇನ್ನು ಪ್ರಾಣಿಗಳಲ್ಲಿ ಮತ್ತು ಪ್ರಾಣಗಳಲ್ಲಿ ಭಗವಂತನ ಪಂಚರೂಪದ ಉಪಾಸನೆ ಮಾಡಿದರೆ ಷಟ್ವಿಧ ಉಪಾಸನೆ ಶ್ರೋತ್ರಮಥೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಮ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೆ ಮಯಿ ಸಂತು ತೇ ಮಯಿ ಸಂತು ಓಂ ಶಾಂತಿ ಶಾಂತಿ ಶಾಂತಿ ಅಜಾವಯಃ